ಇಪ್ಪತ್ನಾಲ್ಕು ಪ್ರಜ್ಞಪ್ತೆ ಸ ನಿಮಿತ್ತತ್ವಂ ಅನ್ಯಥಾ ದ್ವಯನಾಶತಃ ಸಂಕ್ಲೇಶಸ್ಯ ಉಪಲಬ್ಧೇಶ್ಚ ಪರತಂತ್ರಾಸ್ತಿ ತಾಮಾತ್ಮತಃ ಜ್ಞಪ್ತಿ ಪ್ರಜ್ಞಪ್ತಿ ಅರಿವು ಸಹಿತವಾದ ಅರಿವು ಅದು ವೃತ್ತಿ ಆಗಿರ್ಬೋದು ಭಾವನೆ ಆಗಿರ್ಬೋದು ಅನುಭವ ಆಗಿರ್ಬೋದು ಘಟನೆ ಆಗಿರ್ಬೋದು ಬಣ್ಣ ಆಗಿರ್ಬೋದು ಹೆಸರಾಗಿರ್ಬೋದು ಪದಾರ್ಥ ಆಗಿರ್ಬೋದು ಜಡವಾಗಿರ್ಬೋದು ಚೇತನವಾಗಿರ್ಬೋದು ವಿಷಯ ಸಹಿತ ಜ್ಞಪ್ತಿ ಅರಿವು ವಿಷಯ ಸಹಿತವಾದ ಅರಿವು ವಿಷಯ ಸಹಿತವಾದ ಅರಿವು ಪ್ರಜ್ಞಪ್ತಿಯಾಗಿ ಇಷ್ಟು ವೇದಾಂತಿಗಳು ಹೇಳ್ತಾರೆ ವಿಷಯ ಸಹಿತವಾದ ಅರಿವು ಅದು ತೋರಿಕೆಗೆ ಮಾತ್ರ ವಾಸ್ತವಿಕವಾಗಿ ಯಾವ ವಿಷಯ ಅನ್ನುವುದೇ ಇಲ್ಲ ಇದು ವೇದಾಂತಗಳ ಹೇಳಿಕೆ ಇನ್ನು ಇತರರು ಹೇಳ್ತಾರೆ ವಿಷಯ ಸಹಿತವಾದ ಅರಿವು ಇದು ಅರಿವಿನ ಜೊತೆಗೆ ಆಗಿರುವ ಕಲಬೆರಕೆ ಹೀಗಾಗಿ ಇವನಿಗೆ ದುಃಖ ನೋವುಗಳು ಇವನು ಲಭ್ಯ ಆಗಿವೆ ಇವನು ಶಾಶ್ವತವಾಗಿ ಈ ಒಂದು ಕಷ್ಟದಲ್ಲಿ ಇರುವವನೇ ಈ ಕಷ್ಟದಿಂದ ಇವನಿಗೆ ಬಿಡುಗಡೆ ಇಲ್ಲ ಇದು ತಾತ್ಪರ್ಯ ಇಬ್ಬರ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಇದಂತ ಏನು ಹೇಳ್ತಾನೆ ಇದು ಏನು ಅರಿವು ಜ್ಞಪ್ತಿ ಪ್ರಜ್ಞಪ್ತಿ ಆಗಿದೆ ಈ ಜ್ಞಪ್ತಿ ಹೋಗಿ ಪ್ರಜ್ಞಪ್ತಿ ಆಗಿರೋದು ಇದು ಬರೀ ತೋರಿಕೆ ಅಷ್ಟೇ ಇದರಲ್ಲಿ ಯಾವ ಸತ್ಯತ ಇಲ್ಲ ಯಾವುದು ಕೂಡ್ಕೊಂಡೇ ಇಲ್ಲ ಕೂಡ್ಕೊಳ್ಳಿಕ್ಕೆ ಅಲ್ಲಿ ಏನು ಇನ್ನು ವಿಷಯ ಅಂತ ಹೇಳ್ತೀರೋ ಆ ವಿಷಯವೂ ಇಲ್ಲ ಇದು ವೇದಾಂತಿ ಎಲ್ಲಿದೆ ಘಟ ಘಟ ಇಲ್ಲ ಆವರಣ ಎಲ್ಲಿದೆ ಆವರಣ ಇಲ್ಲ ಪಟ ಎಲ್ಲಿದೆ ಪಟ ಇಲ್ಲ ಇಲ್ಲದೇ ಇರುವುದನ್ನು ಇದೆ ಎಂದು ಭ್ರಮಿಸಿಕೊಂಡು ಆ ಭ್ರಮೆಯ ಕಾರಣವಾಗಿ ನೋವನ್ನು ಅನುಭವಿಸಿ ರಾಗದ್ವೇಷ ಅನುಭವಿಸಿ ಆಮೇಲೆ ಇದ್ದ ಜ್ಞಪ್ತಿಯನ್ನು ಪ್ರಜ್ಞಪ್ತಿ ಅಂತ ಕರೆದು ಆ ಪ್ರಜ್ಞಪ್ತಿಯನ್ನು ಜೀವ ಅಂತ ಕರೆದು ಈ ಜೀವಭೂತ ರಾಶಿಗಳೆಲ್ಲ ಸಾಕಷ್ಟು ನೋವುಗಳನ್ನು ದುಃಖ ಅನುಭವಿಸ್ತಾ ಇವೆ ಯಾರಿಗೆ ಬೇಕಿದೆಯಲ್ಲ ಇದು ವೇದಾಂತಿಯ ತಿಳುವಳಿಕೆ ಇತರರು ಹೇಳ್ತಾರೆ ಕೂಡ್ಕೊಂಡಾಗಿದೆ ಇದು ನೀಲಿ ಬಣ್ಣ ಯಾಕೆ ಕಾಣಿಸ್ತದೆ ಅಂದರೆ ನೀಲಿ ಬಣ್ಣ ಅರಿವಿನ ಜೊತೆ ಕೂಡ್ಕೊಂಡಿದೆ ಈ ಘಟನೆ ಜರುಗಿತ್ತು ಯಾಕೆ ಈ ಘಟನೆ ಜರುಗಿದೆ ಹೌದು ಘಟನೆ ಜರುಗಿದೆ ಆ ಜರುಗಿದ ಘಟನೆಯ ಅನುಭವ ನಿನ್ನ ಅರಿವಿನ ಜೊತೆ ಕೂಡ್ಕೊಂಡಿದೆ ಹೀಗೆ ಕೂಡಿಕೊಂಡಿರುವುದರಿಂದ ಅವನು ಸೀಮಿತವಾಗಿದ್ದಾನೆ ಲಿಮಿಟೆಡ್ ಆಗಿದ್ದಾನೆ ಹೌದು ಲಿಮಿಟೆಡ್ ಇದ್ದಾನೆ ಆ ಲಿಮಿಟೆಡ್ ಆಗಿರೋದ್ರಿಂದ ಅವನಿಗೆ ಅದನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಹೌದು ಆಗ್ತಾ ಇಲ್ಲ ಅವನಿಗೆ ಅದರಿಂದ ಬಿಡುಗಡೆ ಬೇಕಾಗಿದೆ ಭಗವಂತನಲ್ಲಿ ಪ್ರಾರ್ಥನಾ ಮಾಡಲಿ ಹೆಂಗೆ ಸಾಧ್ಯ ಬರೀ ಭಗವಂತನಲ್ಲಿ ಪ್ರಾರ್ಥನಾ ಮಾಡಿದರೆ ಅವನ ಹತ್ರ ಕರ್ಕೊಳ್ತಾನೆ ಅವನು ಅನಂತ ಅಲ್ವೇ ಇವನು ಸೀಮಿತ ಅಲ್ವೇ ಅವನ ಹತ್ರ ಕರ್ಕೊಳ್ತಾನೆ ಅಲ್ಲಿಗೆ ಹೋದ್ಮೇಲೆ ಇವನು ಅನಂತ ಅನಂತ ಆಗೋದು ಇವನು ಅನಂತ ಆಗೋದಿಲ್ಲ ಒಂಥರ ಹಾಗೇ ಆಗಲಿ ಅಂತಾನೆ ವೇದಾಂತಿ ನೀವು ಹೆಂಗೆ ಹೇಳ್ತೀರೋ ಹಾಗೆ ಹಾಕೋತ ಹೋಗಲಿ, ನಾವ್ಯಾಕೆ ಅವನು ಬದಲು ಮಾಡಿಕೊಳ್ಳೋಣ? ವೇದಾಂತಿಗೂ ಮತ್ತು ಇತರರಿಗೂ ಇರುವ ವ್ಯತ್ಯಾಸ, ನಾನು ಮೊದಲೇ ಹೇಳಿದ್ದೀನಿ, ವೇದಾಂತಿಗಳಲ್ಲಿ ವಿವಕ್ಷ ಸ್ಪಷ್ಟ ಇದೆ, ಅದು ಬಿಟ್ಟು ಅಲುಗಾಡೋದಿಲ್ಲ, ಅಲುಗಾಡಿಗೆ ಸಾಧ್ಯವೂ ಇಲ್ಲ. ಇತರರಿಗೆ ನಾವು ಯಾಕೆ ಬಂದೀವಿ, ಏನು ಮಾಡಿಕತ್ತೀವಿ, ಯಾಕೆ ಶ್ರವಣ ಮಾಡಿಕತ್ತೀವಿ, ನಮಗೆ ಇದು ಬೇಕಾಗಿದೆಯಾ, ಏತಕ್ಕೆ ಬೇಕಾಗಿದೆಯಾ, ಇದು ಯಾವುದೂ ಕ್ಲಿಯರ್ ಇಲ್ಲ ಅವ್ರಿಗೆ. ಹೀಗಾಗಿ ಗೋಜೋ ಗೋಜು, ಗೊಂದಲವೇ ಗೊಂದಲ. ಅವರು ಎಲ್ಲಿಯೂ ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ಹೀಗಾಗಿ ಅವರ ಯಾವ ವಾದಗಳನ್ನು ನಾವು ಸೀರಿಯಸ್ ತಗೊಂಬ ಅವಶ್ಯಕತೆ ಇಲ್ಲ, ಮಾಡಿಕೊಳ್ಳಿ. ಈ ವಿಚಾರಗಳನ್ನು ನಾವು 24ರಲ್ಲಿ ಪೀಠಿಕೆ ಮಾತ್ರವಾಗಿ ಹಾಕಿ 25ರಲ್ಲಿ ಅದೇ ವಿಷಯವನ್ನು ಮತ್ತೆ ಮುಂದುವರಿಸ್ತಾರೆ. 24ರಲ್ಲಿ ಪ್ರಜ್ಞಾನಂ ಪ್ರಜ್ಞಪ್ತಿ, ಏನು ಪ್ರಜ್ಞಪ್ತಿ? ಶಬ್ದಾದಿ ಪ್ರತೀತಿ, ಶಬ್ದ ಸ್ಪರ್ಶ ರೂಪರ ಸಗಂಧ ವಿಷಯಗಳೇನಿವೆಯೋ ಇವುಗಳ ಪ್ರತೀತಿ, ಇವುಗಳ ಇಂಪ್ರೆಷನ್, ಇವುಗಳ ಅನುಭವದ ಮುದ್ರಿತವಾದ ಅನುಭವಗಳು. ಈ ಮುದ್ರಿತವಾದ ಅನುಭವಗಳು ಹೇಗಿರ್ತವೆ ಅಂತಂದರೆ ನೀರ ಮೇಲೆ ಬರದ ಅಕ್ಷರಗಳಂತಿರುತ್ತೆ. ಅರ್ಥ ಆಯ್ತಾ? ನೀರ ಮೇಲೆ ಲೆಟರ್ ಬರೆದ್ರೆ ಎಷ್ಟು ಸಮಯ ಇರ್ತದೆ ಲೆಟ್ರು? ಬರೆದಿಲ್ವೋ ಹಾಗಾದರೆ? ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲೇ ಬರೆದೇವೋ ಇಲ್ಲೋ? ಹಾಗೆ ಅರಿವಿನಲ್ಲಿ ಅವರ ಇತರರ ಹೇಳಿಕೆ ಪ್ರಕಾರ ಅರಿವಿನಲ್ಲಿ ಕೂಡಿಕೊಂಡಿವೆ. ಏನು? ಶಬ್ದಸ್ಪರ್ಶಾದಿಗಳು ಅರಿವಿನಲ್ಲಿ ಕೂಡಿಕೊಂಡಿವೆ. ಆವಾಗ ಅರಿವು ಅರಿವು ಮಾತ್ರವಾಗಲಿಲ್ಲ, ಅದೇನಾಯ್ತದು? ಪ್ರಜ್ಞಪ್ತಿ. ತಸ್ಯ ಸನಿಮಿತ್ತತ್ವಂ, ಹೀಗಾಗಿ ಅದಕ್ಕೆ ನಿಮಿತ್ತ ಉಂಟಾಯಿತು. ಜ್ಞಪ್ತಿಯು ಪ್ರಜ್ಞಪ್ತಿ ಆಗಲಿಕ್ಕೆ ಒಂದು ನಿಮಿತ್ತ. ಏನು ನಿಮಿತ್ತ? ಶಬ್ದಾದಿಗಳು ಕೂಡಿಕೊಳ್ಳೋದು ಒಂದು ನಿಮಿತ್ತ. ಶಬ್ದಾದಿಗಳು ಕೂಡಿಕೊಂಡಿದ್ದರಿಂದಾಗಿ ಆ ನಿಮಿತ್ತದಿಂದಾಗಿ ಅದು ಜ್ಞಪ್ತಿ ಹೋಗಿ ಏನಾಗ್ಬಿಡ್ತದೋ? ಪ್ರಜ್ಞಪ್ತಿ. ನಿಮಿತ್ತಂ ಕಾರಣಂ, ಆ ನಿಮಿತ್ತವೇ ಅದಕ್ಕೆ ಕಾರಣವಾಯಿತು. ಏನದು ಪ್ರಜ್ಞೆ, ಇದು ಕೂಡಿಕೊಂಡದ್ದು ಏನದು? ವಿಷಯ ಇತ್ತೇತತ್, ವಿಷಯವು ಕೂಡಿಕೊಂಡಿತು. ವಿಷಯಗಳು ಏನು ನಿಮಗೆ ಗೊತ್ತಿದೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ವಿಷಯಗಳು. ಹಾಗಾದ್ರೆ ನಿರ್ಣಯ ಏನಾಯ್ತೀಗ? ಸನಿಮಿತ್ತತ್ವ ಸವಿಷಯತ್ವ ಸ್ವಾತ್ಮ ವ್ಯತಿರಿಕ್ತ ವಿಷಯತ ಇತ್ತೇತ ಪ್ರತಿಜಾನೀಮಹೇ. ನಾವು ಏನಂತೆ ವೇದಾಂತಿಗಳು, ಸ್ವಾತ್ಮ ವ್ಯತಿರಿಕ್ತವಾಗಿವೆ ಅಂತ ನಾವು ಹೇಳ್ತೀವಿ. ನೀವು ಹೇಳ್ತೀರಿ ಸ್ವಾತ್ಮನಲ್ಲಿ ಕೂಡಿಕೊಂಡಿವೆ ಅಂತ ನೀವು ಹೇಳ್ತೀರಿ. ವ್ಯತಿರಿಕ್ತ ಅಂದರೆ ಬೇರೆ, ಸ್ವಾತ್ಮ ವ್ಯತಿರಿಕ್ತ ಅಂದರೆ ತನ್ನ ಹೊರತುಪಡಿಸಿ ಬೇರೆ. ತನ್ನ ಹೊರತುಪಡಿಸಿ ಬೇರೆ ಅಂತಂದರೆ ಜ್ಞಪ್ತಿಯನ್ನು ಹೊರತುಪಡಿಸಿ ಬೇರೆ ಆಗಿವೆ. ಮತ್ತು ನಾವು ಇನ್ನೂ ಚಿಂತನೆ ಮಾಡ್ತೀವಿ, ಅವು ಏನು ಬೇರೆ ಆಗಿವೆ ಅಂತ ಹೇಳ್ತೀವಿ, ಅವು ನಿಮಿತ್ತವಾಗಲಿಕ್ಕೆ ಸಾಧ್ಯವೇ ಇಲ್ಲ, ಏಕೆಂದರೆ ಅವು ಇಲ್ಲವೇ ಇಲ್ಲ. ಶಶವಿಷಾಣದಿಂದ ಮೋಡದಲ್ಲಿಯ ಜಿಂಕೆಯ ಸಾವು, ಓಡ್ತಾ ಇರುವ ಜಿಂಕೆ ಎಲ್ಲಿ, ಅಡಗಿಕೊಂಡಿರುವ ಜಿಂಕೆ ಎಲ್ಲಿ, ಮೋಡಗಳು ಅದು ಅಂತಿಂತ ಬಾಣಗಳಿಂದ ಸಾಧ್ಯವಿಲ್ಲ. ಇದರಿಂದ ಸಾಧ್ಯ ಶಶವಿಷಾಣದಿಂದ ಮಾತ್ರ ಅದು ಸಾವು. ನಿಮಿತ್ತವೇ ಇಲ್ಲ. ನೀನೇನು ಘಟನೆಯನ್ನು ಸಿದ್ಧ ಮಾಡ್ತೀಯ? ಹೀಗಾಗಿ ನಾವು ಮೊಟ್ಟ ಮೊದಲಿಗೆ ಇದು ಹೇಳ್ತೀವಿ, ಯಾವುದೇ ವಿಷಯ ಇರಲಿ ಅದು ವ್ಯತಿರಿಕ್ತವಾಗಿದೆ, ಸ್ವಾತ್ನ ವ್ಯತಿರಿಕ್ತ, ಜ್ಞಪ್ತಿಯನ್ನು ಹೊರತುಪಡಿಸಿ ಬೇರೆ ಇದೆ. ಅಂದರೆ ಕೂಡಿಕೊಳ್ಳುವಿಕೆ ಎನ್ನುವುದು ಸತ್ಯ ಅಲ್ಲ. ಇನ್ನು ಅದನ್ನು ಸಿದ್ಧ ಮಾಡಲಿಕ್ಕೆ ಸ್ವಲ್ಪ ಜಿಜ್ಞಾಸ ಮಾಡ್ತಾರೆ. ನ ಹಿ ನಿರ್ವಿಷಯ ಪ್ರಜ್ಞಪ್ತಿ ಶಬ್ದಾದಿ ಪ್ರತೀತಿ ಸ್ಯಾತ್. ನಮ್ಮನ್ನು ಸ್ವರೂಪದಿಂದ ಹೊರತುಪಡಿಸಿ ಜ್ಞಪ್ತಿಯಿಂದ ಹೊರತುಪಡಿಸಿ ಅದು ಬೇರೆ ಆಗಿದೆ ಅನ್ನುವಂಥದ್ದು ಇದು ಪ್ರತಿಜಾನೀಮಹೇ. ಇದು ನಮ್ಮ ಪ್ರತಿಜ್ಞೆ. ಇದು ನಿಮ್ಮ ಹೇಳಿಕೆ ಅಲ್ಲ, ನಮ್ಮ ಹೇಳಿಕೆ. ನಿಮ್ಮ ಹೇಳಿಕೆಯನ್ನು ಕೂಡಿಕೊಂಡಿದೆ, ನಮ್ಮ ಹೇಳಿಕೆಯನ್ನು ಅದು ಹೊರತುಪಡಿಸಿ ಬೇರೆ ಇದೆ. ನ ಹಿ ನಿರ್ವಿಷಯ ಪ್ರಜ್ಞಪ್ತಿ ಶಬ್ದಾದಿ ಪ್ರತೀತಿ ಸ್ಯಾತ್. ಅವಾಗ ಅವನು ಅಂತಾನೆ, ಒಂದೊಳ್ಳೆ ವಿಷಯಗಳೇ ಇಲ್ಲದೆ ಹೋಗಿದ್ದಲ್ಲಿ, ವಿಷಯಗಳ ಸ್ಪರ್ಶವೂ ಇಲ್ಲದೆ ಹೋಗಿದ್ದಲ್ಲಿ ವಿಷಯಗಳ ಜ್ಞಾನ ಆಗುವ ಸಾಧ್ಯತೆ ಎಲ್ಲಿದೆ? ವಿಷಯಗಳ ಜ್ಞಾನ ಆಗಿದೆ, ಇದರರ್ಥ ವಿಷಯಗಳಲ್ಲಿ ಈ ಜ್ಞಪ್ತಿಯು ಕೂಡಿಕೊಂಡಿದೆ, ಜ್ಞಪ್ತಿಯಲ್ಲಿ ವಿಷಯವು ಕೂಡಿಕೊಂಡಿದೆ. ಮತ್ತವನು ಸಮಾಧಾನ ಕೊಡ್ತಾನೆ, ನಾ ಹೇಳಿದ ಉತ್ತರ ಸಮಾಧಾನ ಅನಿಸ್ಲಿಲ್ಲ, ಇದು ನಿಮಿತ್ತ ಮಾತ್ರವಾಗಿ ಹಿಂಗಾಗಿದೆ. ಸ ನಿಮಿತ್ತತ್ವಾತ್ ತಸ್ಯಾಹ ತಸ್ಯಾಹ ಸ ನಿಮಿತ್ತತ್ವಾತ್ ಅನ್ಯಥಾ ನಿರ್ವಿಷಯತ್ವೇ ಶಬ್ದ ಸ್ಪರ್ಶ ನೀಲ ಪೀತ ಲೋಹಿತಾದಿ ಪ್ರತ್ಯವೈಚಿತ್ರ್ಯ ದ್ವಯಸ್ಯ ನಾಶತಃ. ನಿಮ್ಮ ಹೇಳಿಕೆ ಪ್ರಕಾರ ಅರಿವು ಯಾವತ್ತಿಗೂ ಕೂಡ ವಿಷಯರಹಿತವಾದ ಅರಿವೆ. ಎಷ್ಟು ಲಿಸನ್ ಹ, ನಿಮ್ಮ ಹೇಳಿಕೆ ಪ್ರಕಾರ, ವೇದಾಂತಿಗಳ ಹೇಳಿಕೆ ಪ್ರಕಾರ ಅರಿವು ವಿಷಯಾದಿಗಳಿಂದ ರಹಿತವಾದದ್ದು. ವಿಷಯಾದಿಗಳಿಂದ ರಹಿತವಾಗಿದ್ದರೆ ವಿಷಯಗಳು ಹೇಗೆ ಇವೆ? ವಿಷಯಾದಿಗಳಿಂದ ರಹಿತವಾಗಿದ್ದರೆ ಹೇಗೆ ತಾನೇ ವಿಷಯಗಳು ಇರಲಿಕ್ಕೆ ಸಾಧ್ಯ? ಏನು ವಿಷಯಗಳು? ಸ್ಪರ್ಶ, ಶಬ್ದ, ಸ್ಪರ್ಶ, ನೀಲ, ಪೀತ, ಲೋಹಿತಾದಿ ಪ್ರತ್ಯಯ ವೈಚಿತ್ರ್ಯ ದ್ವಯಸ್ಯ ನಾಶತಃ. ಇವು ಯಾವೂ ಇರಲೇಬಾರದು. ಅರಿವಿನಲ್ಲಿ ವಿಷಯಗಳ ಒಡಮೂಡುವಿಕೆ ಅನ್ನುವುದು ಇಲ್ಲದೆ ಹೋಗಿದ್ದಲ್ಲಿ, ಅರಿವಿನಲ್ಲಿ ಜ್ಞಪ್ತಿಯಲ್ಲಿ ಅವುಗಳ ಕೂಡುವಿಕೆ ಅನ್ನೋದು ಇಲ್ಲದೆ ಹೋಗಿದ್ದಲ್ಲಿ ಅವುಗಳ ಅರಿವೇ ನಮಗಿರಬಾರದು, ಮತ್ತು ಅವುಗಳ ಆವೂ ಇರಬಾರದು. ಹಾಗೆ ಇರದೇ ಹೋದರೆ ದ್ವಯ ಇರ್ತದೋ ದ್ವಯ ನಾಶ ಆಗ್ತದೋ. ಭಾಳ ದೊಡ್ಡ ಚಿಂತೆ ಆಗ್ಬಿಟ್ಟು ನನಗೆ. ಇವನಂತಾನೆ ದ್ವಯ ಅನ್ನೋದು ಇಲ್ಲವೇ ಇಲ್ಲ, ನಾಶ ಆಗುವ ಪ್ರಶ್ನೆ ಅನ್ಬೋದು. ಈಗಾಗಲೇ ಅವನು ಹೆದರಿಕೆ ಬಿಡುದು. ದ್ವಯ ನಾಶತಃ ಅಂದ್ರೇನು? ಪ್ರಪಂಚದ ನಾಶಕ್ಕೆ ಅವಕಾಶ ಮಾಡಿಕೊಟ್ಟಂತಾಯಿತು. ನಾಶಃ ಅಭಾವ ಪ್ರಸಜ್ಜೇತ ಇತ್ಯರ್ಥ. ಏನು ಏನು ಇತ್ಯರ್ಥಕ್ಕಾಯ್ತು ಬಂದೀಗ? ಏನು ಒಂದು ಒಟ್ಟಾರೆ ಅಭಿಪ್ರಾಯಕ್ಕೆ ಏನು ಬಂದ್ವಿ ಅಂತಂದರೆ, ಪ್ರಪಂಚ ವಿಷಯ ಅನ್ನುವಂಥದ್ದು ಇದು ನಾಶ, ಇಲ್ಲವೇ ಇಲ್ಲ ಅಭಾವ. ಜಗತ್ತು ಎನ್ನುವಂಥದ್ದು ಇಲ್ಲವೇ ಇಲ್ಲ, ವಸ್ತು ಎನ್ನುವಂಥದ್ದು ಇಲ್ಲವೇ ಇಲ್ಲ, ಉಪಾಧಿಗಳು ಅನ್ನುವಂಥದ್ದು ಇಲ್ಲವೇ ಇಲ್ಲ, ಇವ್ಯಾವೂ ಇಲ್ಲ. ಅವನಂತಾನೆ, ಬರೇ ಇಲ್ಲವೇ ಇಲ್ಲ ಅನ್ನೋ ನಿರ್ಣಯ ಅಷ್ಟೇ ಅಲ್ಲ, ನಾವು ಇಲ್ಲವೇ ಇಲ್ಲ ಅಂತ ಹೇಳುವ ಈ ಜಗತ್ತು ಕೂಡ ಇಲ್ಲ ಅಂತ ಹೇಳಿದ್ದೆ, ಆದರೆ ಹೇಗ್ರಿ ಸಾಧ್ಯ? ಆದ್ದರಿಂದ ವಿಚಿತ್ರ ವಿಚಿತ್ರವಾದ ಜಗತ್ತು ಇದೆ, ಜಗತ್ತು ಇದೆ ಅಂದಮೇಲೆ ವಿಷಯಗಳಿವೆ, ವಿಷಯಗಳಿವೆ ಅಂದಮೇಲೆ ವಿಷಯಗಳು ಅಜ್ಞಪ್ತಿಯಲ್ಲಿ ಕೂಡ್ಕೊಂಡಿವೆ, ವಿಷಯಗಳು ಅಜ್ಞಪ್ತಿಯಲ್ಲಿ ಕೂಡ್ಕೊಂಡಿದ್ದರಿಂದಾಗಿ ರಾಗದ್ವೇಷಗಳು ಸುಖ ದುಃಖಗಳು ಕಾಯಮಾಗಿವೆ, ಇವೆಲ್ಲವೂ ಕಾಯಮಾಗಿದ್ದರಿಂದಲೇ ಅವನಿಗೆ ನಾವು ಜೀವ ಅಂತ ಕರಿತೀವಿ. ಆದ್ದರಿಂದ ಜೀವ ಯಾವತ್ತೂ ಕಾಯಂ, ಭಗವಂತ ಕಾಯಂ, ಅವನು ಭಗವಂತ ಭಗವಂತಾಗೇ ಇರ್ತಾನೆ. ತತ್ತದಸಿ ತ್ವಂ, ಎಷ್ಟು ಬ್ಯೂಟಿಫುಲ್ ತತ್ವಮಸಿ ನೋಡ್ತಾನೆ. ಆದರೆ ವಿಚಿತ್ರ ಏನಂದ್ರೆ ಇದೆ, ನೀಲ ಪೀತ ಸ್ಥೂಲ ಕೃಷ ಲೋಹಿತ ಇವಿವೆ, ಬಣ್ಣಗಳಿವೆ, ರೂಪಗಳಿವೆ, ಆಕಾರಗಳಿವೆ, ಕಠಿಣ ಮೃದು ಬಿಸಿ ಇದೆ ತಂಪಾಗಿದೆ ಇದೆ. ಏನು ನೀವು ಇಲ್ಲ ಇಲ್ಲ ಇಲ್ಲ ಅಂತ ಹೇಳ್ತೀವಿ, ಎಲ್ಲವೂ ಇದೆ. ಮುಂದುವರಿಸಿದರೆ ನ ಚ ಪ್ರತ್ಯಯ ವೈಚಿತ್ರಸ್ಯ ದ್ವಯಸ್ಯ ಅಭಾವಃ ಅಸ್ತಿ. ಇದು ಎಷ್ಟು ವಿಚಿತ್ರ ವಿಚಿತ್ರವಾದ ಜಗತ್ತಿದೆ ಅಂತಂದರೆ, ಒಂದು ವಸ್ತು ಇದ್ದಂಗೆ ಒಂದು ವಸ್ತು ಇಲ್ಲ. ಪ್ರತ್ಯಯ ವೈಚಿತ್ರಸ್ಯ ದ್ವಯಸ್ಯ ಅಭಾವಃ ನ ಅಸ್ತಿ. ದ್ವಯ ದ್ವಯ ದ್ವಯ ದ್ವಯ ದ್ವಯ ಸ್ವಜಾತೀಯ ಭೇದ, ವಿಜಾತೀಯ ಭೇದ, ಸ್ವಗತ ಭೇದ. ಏನು ಸ್ವಜಾತೀಯ ಭೇದ ಯೋಗಿ? ಒಂದೇ ವಸ್ತುವಿನಲ್ಲಿ ಬಗೆ ಬಗೆ, ಒಂದೇ ವಸ್ತುವಿನಲ್ಲಿ ಬಗೆ ಬಗೆ. ಹಾ, ವಿಜಾತೀಯ ಭೇದ ಬೇರೆ ಬೇರೆ, ಇದು ಬೇರೆ ವಸ್ತು, ಅವುಗಳಲ್ಲಿ ಬೇರೆ. ಉದಾಹರಣೆ ಕೊಡ್ಬೇಕ್ರಿ. ತೆಂಗಿನ ಮರ ಸ್ವಜಾತಿಯ ಭೇದ, ಬೇವಿನ ಮರ ತೆಂಗಿನ ಮರ ಸ್ವಜಾತಿಯ ಭೇದ, ತೆಂಗಿನ ಮರಗಳಲ್ಲಿ ಬೇರೆ ಬೇರೆ ಭೇದಗಳು. ಏನು ಬೇರೆ ಬೇರೆ? ತೆಂಗಿನ ತಂಗಿ ಗರಿ ಬೇರೆ, ಕಾಯಿ ಬೇರೆ, ಕಾಂಡ ಬೇರೆ, ಇದು ಸ್ವಜಾತಿಯ ಭೇದ. ವಿಜಾತಿಯ ಭೇದ ಪ್ರಾಣಿಗಳು ಸಸ್ಯಗಳು ಹೇಳ್ಬೇಕ್ರಿ. ಪ್ರಾಣಿಗಳು ಸಸ್ಯಗಳು ತಪ್ಪು, ನೀವು ಒಬೀಡಿಯಂಟ್ ತಮ್ಮ ನೋಡಿ ಲಕ್ಷ್ಮಣ. ನೀನು ಬೇವಿನ ಮರವೇ ಬೇರೆ, ಬೇವಿನ ಮರದ ಜಾತಿಯ ಮರ ಮರ ಒಂದೇ, ಮರಗಳು ಒಂದೇ, ಆ ಮರಗಳಲ್ಲಿ ಬೇವಿನ ಮರ ಬೇರೆ, ಮಾವಿನ ಮರ ಬೇರೆ, ತೆಂಗಿನ ಮರ ಬೇರೆ, ಅಡಿಕೆ ಮರ ಬೇರೆ. ಹೌದು, ಇದಕ್ಕೇನಂತಾರೆ? ವಿಜಾತಿಯ ಭೇದ. ಸ್ವಜಾತಿಯ ಭೇದ, ವಿಜಾತಿಯ ಭೇದ, ಸ್ವಗತ ಭೇದ. ಅದು ಮೊದಲು ಹೇಳಿದ್ದೆ ಸ್ವಗತ ಭೇದ, ತನ್ನೊಳಗೆ ಅನೇಕ ಭೇದಗಳನ್ನು ತೋರಿಸೋದು. ಗೊತ್ತಾಯ್ತಾ? ಆಮೇಲೆ ವಿಜಾತಿಯ ಭೇದ ಅಂತಂದರೆ, ಟೇಬಲ್ಲೇ ಬೇರೆ, ಮರನೇ ಬೇರೆ, ಮರವೇ ಬೇರೆ, ಬಂಡೆಯೇ ಬೇರೆ, ಇಲ್ಲ ಬೇರೆ ಬೇರೆ ಜಾತಿಗೆ ಸೇರಿದ್ದು ವಿಜಾತಿಯ ಭೇದ. ಸೊ ಈ ಭೇದಗಳು ಇರುತ್ತಿದ್ದಿಲ್ಲ, ಒಂದು ವೇಳೆ ಅರಿವು ಮಾತ್ರ ಇದೆ, ಅರಿವಿನ ಜೊತೆ ಈ ಸ್ಥೂಲ ಪೀತಾದಿಗಳು ಸೇರಿಕೊಳ್ಳಿಲ್ಲ ಅಂತಂದರೆ ಈ ವಸ್ತುಗಳು ಇಲ್ಲ. ಈ ವಸ್ತುಗಳು ಇಲ್ಲ ಅಂದರೆ ದ್ವಯನಾಶ, ದ್ವಯನಾಶ ಅಂದರೆ ಪ್ರಪಂಚ ಅನ್ನುವಂಥದ್ದು ಇರುತ್ತಿದ್ದಿಲ್ಲ. ಹಾಗಿಲ್ಲ ನೋಡಿ, ವಿಚಿತ್ರ ವಿಚಿತ್ರವಾದ ಒಂದರಂತೆ ಒಂದಿಲ್ಲದೇ ಇದ್ದಂತಹ ಅನೇಕ ಭೇದಗಳಿಂದ ಕೂಡಿದಂತಹ ಈ ಪ್ರಪಂಚ ಇದೆ. ಯಾವಾದ ವಾದಿ ಸ್ಟ್ರಾಂಗ್ ಫೆಲೋ ಇದೆ. ಪ್ರತ್ಯಯ ವೈಚಿತ್ರ್ಯಸ್ಯ, ಪ್ರತ್ಯಕ್ಷವಾಗಿ ಇವೆಲ್ಲವೂ ಬೇರೆ ಬೇರೆ ಆಗಿ ವಿಚಿತ್ರ ವಿಚಿತ್ರವಾಗಿ ನಮಗೆ ಕಾಣ್ತಾ ಇರೋದ್ರಿಂದ ದ್ವಯಸ್ಯ ಅಭಾವ ನ ಅಸ್ತಿ, ದ್ವಯದ ನಾಶ ಅನ್ನುವಂಥದ್ದು ಇಲ್ಲಿ ಅವಕಾಶ ಇಲ್ಲ. ಅರ್ಥಾತ್ ಇವೆಲ್ಲವೂ ಬೇರೆ ಬೇರೆ ಆಗಿ ಇವೇ ಆಗಿದ್ದರಿಂದ ಇವು ಇಲ್ಲವೇ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಯಾಕಪ್ಪ ಅಂದ್ರೆ ಒಂದು ಶಬ್ದ ಕೊಡ್ತಾರೆ, ಪ್ರತ್ಯಕ್ಷತ್ವಾತ್ ಅತಃ ಪ್ರತ್ಯ ವೈಚಿತ್ರ್ಯಸ್ಯ ದ್ವಯಸ್ಯ ದರ್ಶನಾತ್ ಪರೇಷಾಂ ತಂತ್ರಂ ಪರತಂತ್ರಂ ಅನ್ಯಶಾಸ್ತ್ರಂ ಅತಃ. ಆದ್ದರಿಂದ ಪ್ರತ್ಯಯ ವೈಚಿತ್ರ್ಯಸ್ಯ ಪ್ರತ್ಯಕ್ಷವಾಗಿ ವಿಚಿತ್ರ ವಿಚಿತ್ರವಾದಂತಹ ದ್ವಯಗಳು ದ್ವೈತಗಳು ಎಲ್ಲವೂ ಲಭ್ಯ ಇದ್ದರಿಂದಾಗಿ ದರ್ಶನಾತ್ ಪರೇಷಾಂ ತಂತ್ರಂ ಪರತಂತ್ರಂ ಇತಿ ಅನ್ಯಶಾಸ್ತ್ರಂ. ಪರೇಷಾಂ ತಂತ್ರಂ ಪರತಂತ್ರಂ, ಪರತಂತ್ರಂ ಅನ್ಯಶಾಸ್ತ್ರಂ. ಪರತಂತ್ರ ಅಂದ್ರೆ ಏನು? ಪರೇಷಾಂ ತಂತ್ರಂ ಪರತಂತ್ರಂ ಇಂಪೋರ್ಟೆಡ್. ಪರೇಷಾಂ ತಂತ್ರಂ ಹೊರಗಿನಿಂದ ತಂದುಕೊಂಡದ್ದು, ಇವೆಲ್ಲವೂ ಹೊರಗಿನಿಂದ ತಂದುಕೊಂಡದ್ದು ಅಂತ. ಅಂತ ಬೇರೆ ಶಾಸ್ತ್ರವಿದರು ಹೇಳ್ತಾರೆ. ಏನಂತ ಹೇಳ್ತಾರೆ? ಅಲ್ಲಿ ಇಲ್ಲ, ಅವು ಹೊರಗಿನಿಂದ ಬಂದು ಕೂತ್ಕೊಂಡವೆ. ಕೂಡ್ಲಿ ಯಾವಾಗ ಯಾವಾಗ ಆ ಪ್ರಜ್ಞಪ್ತಿ ಜ್ಞಪ್ತಿಯಲ್ಲಿ ಸೇರ್ಕೊಳ್ತಾವೋ ಆವಾಗ ಆವಾಗ ಪ್ರಜ್ಞಪ್ತಿ ಎಲ್ಲಿಂದ ಬಂದು ಸೇರ್ಕೊಳ್ತಾವೆ? ಈಗಾಗಲೇ ಹೊರಗಿನಿಂದ ಏನು ಬಂದಿದ್ದಾವೆ ಪರತಂತ್ರ, ಅವು ಬಂದು ಸೇರ್ಕೊಳ್ತವೆ, ಅಸೋಸಿಯೇಟ್ ಆಗ್ತವೆ, ಒಂದಕ್ಕೊಂದು ಒಂದಕ್ಕೊಂದು ಕೂಡ್ಕೊಳ್ತವೆ. ಅನ್ಯಥಾ ವಿಚಿತ್ರ ಇಲ್ಲ, ದ್ವೈತ ಇಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ದ್ವಯಸ್ಯ ಅಭಾವ ನ ಅಸ್ತಿ ಅದು ಇತಿ ಅನ್ಯಶಾಸ್ತ್ರಂ. ಈ ಪ್ರಕಾರವಾಗಿ ಬೇರೆ ಶಾಸ್ತ್ರಗಳು ಹೇಳುತ್ತವೆ. ತಸ್ಯ ಪರತಂತ್ರಸ್ಯ ಪರತಂತ್ರ ಆಶ್ರಯಸ್ಯ ಬಾಹ್ಯಾರ್ಥಸ್ಯ ಜ್ಞಾನ ವ್ಯತಿರಿಕ್ತಸ್ಯ ಅಸ್ತಿತ ಮತ ಅಭಿಪ್ರೇತ ನ ಹಿ ಪ್ರಜ್ಞಪ್ತೇಃ ಪ್ರಕಾಶಮಾತ್ರ ಸ್ವರೂಪಯಾಃ ಸ್ವರೂಪಾಯಾಃ ನೀಲಪೀತಾದಿ ಬಾಹ್ಯ ಆಲಂಬನ ವೈಚಿತ್ರ್ಯಂ ಅಂತರೇಣ ಸ್ವಭಾವಭೇದೇನೈವ ವೈಚಿತ್ರ್ಯಂ ಸಂಭವತಿ ಸ್ಫಟಿಕಸ್ಯ ಏವ ನೀಲಾದಿ ಉಪಾಧಿ ಆಶ್ರಯೈಃ ವಿನಾ ವೈಚಿತ್ರ್ಯಂ ನ ಘಟತೆ ಇತಿ ಅಭಿಪ್ರಾಯಃ. ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ರಿ, ನಮ್ಮ ಅಭಿಪ್ರಾಯ ಕೇಳ್ಕೊಳ್ರಿ. ಮತ ನಮ್ಮ ಅಭಿಪ್ರಾಯ ಏನು ಅಂತಂದರೆ, ಇವು ವಿಷಯಗಳು ಇವೆ, ಭೇದಗಳು ಇವೆ, ಪ್ರತ್ಯಕ್ಷವಾಗಿ ಲಭ್ಯ ಇವೆ. ಈ ಭೇದಗಳನ್ನು ಅವಲಂಬಿಸಿಕೊಂಡು ನಿಮಿತ್ತ ಮಾಡಿಕೊಂಡು ಈ ಭೇದಗಳು ವಿಷಯಗಳು ಭೇದ ಅನ್ನುವ ವಿಷಯಗಳನ್ನು ನಿಮಿತ್ತ ಮಾಡಿಕೊಂಡು ಅರಿವಿನಲ್ಲಿ ಕೂಡ್ಕೊಂಡಿವೆ. ಈ ಅರಿವಿನಲ್ಲಿ ಕೂಡ್ಕೊಂಡಿದ್ದರಿಂದಾಗಿ ಈ ಅರಿವು ಅನ್ನುವಂಥದ್ದು ನೋ ಮೋರ್ ಅರಿವು, ಜ್ಞಪ್ತಿ ಅನ್ನುವಂಥದ್ದು ಮೋರ್ ನೋ ಮೋರ್ ಜ್ಞಪ್ತಿ. ಈ ಜ್ಞಪ್ತಿ ಅನ್ನುವಂಥದ್ದು ಜೀವ, ಇವನ ಜೀವ. ಈ ಜೀವ ಏನಿದ್ದಾನೆ, ನಾನಾ ಪ್ರಕಾರದ ನೋವುಗಳು ಅನುಭವಿಸ್ತಾ ಇದ್ದಾನೆ. ಆದ್ದರಿಂದ ಇನ್ನು ಜ್ಞಪ್ತಿಯು ಬರೀ ಪ್ರಕಾಶ ಸ್ವರೂಪವಾಗಿದೆ ಅಲ್ವೋ ಅಂತ ಅಂದದ್ದಾದರೆ, ಪ್ರಜ್ಞತ್ತೇಹೇ ಪ್ರಕಾಶ ಮಾತ್ರ ಸ್ವರೂಪಯಾಹ, ಬರೇ ಪ್ರಕಾಶ ಸ್ವರೂಪ, ಅದು ಬರೀ ಬೆಳಗುವುದಷ್ಟೇ ಅಂತ ಆಗಿದ್ದಾದರೆ, ನೀಲಪೀತಾದಿ ಬಾಹ್ಯ ಆಲಂಬನ ವೈಚಿತ್ರ್ಯಂ ಅಂತರೇಣ, ಅವು ಯಾವೂ ಕೂಡಿಕೊಳ್ಳದೆ ಹೋಗಿದ್ದೆ ಆದಲ್ಲಿ ಅಂತರೇನ ಸ್ವಭಾವ ಭೇದೇನೈವ ವೈಚಿತ್ರ್ಯಂ ಸಂಭವತಿ. ಸ್ವಭಾವದಲ್ಲಿ ಅದು ಬೇರೆ ಬೇರೆ ಆಗ್ತಿರಬಹುದು. ಜ್ಞಪ್ತಿಯಲ್ಲಿ ಕೂಡ್ಕೊಂಡಿಲ್ಲ ಅಂತ ಅಂದ ನಿಮ್ಮ ಹೇಳಿಕೆ ಪ್ರಕಾರ, ಜ್ಞಪ್ತಿಯಲ್ಲಿ ವಿಷಯಗಳು ಕೂಡ್ಕೊಂಡಿಲ್ಲ ಅಂತ ಹೇಳಿದ್ದಾದರೆ, ಹಾಗಾದರೆ ಇದು ಬೇರೆ ಬೇರೆ ಯಾಕಾಯಿತು? ಜ್ಞಪ್ತಿಯ ಸ್ವಭಾವವೇ ಬೇರೆ ಬೇರೆ ಆಗೋದು. ಅಂದ್ರೆ ತಾನೇ ವಿಚಿತ್ರವಾದ ಜಗತ್ತಿರೋದು. ಏನು ಹ್ಞೂ ಹ್ಞೂ ಅಂತೀರಿ, ನಿಮ್ಮದಲ್ಲ ಇದು. ಅವ ಜ್ಞಪ್ತಿ ಅವನೇ ಪ್ರಜ್ಞಪ್ತೇ ಪ್ರಕಾಶ ಮಾತ್ರ ಸ್ವರೂಪಾಯ ನೀಲ ಪೀತಾದಿ ಬಾಹ್ಯ ಆಲಂಬನ ವೈಚಿತ್ರ್ಯಂ ಅಂತರೇಣ. ಅಂತರೇಣ ಅಂದರೆ ಹೊರತುಪಡಿಸಿ ಸ್ವಭಾವಭೇದೇನೈವ ವೈಚಿತ್ರ್ಯಂ ಸಂಭವತಿ. ಅವನ ಸ್ವಭಾವದಲ್ಲೇ ಬೇರೆ ಬೇರೆ ಆಗ್ತಿರಬಹುದು. ಬೆಳಗಿನ ಸೂರ್ಯ ನೋಡ್ಲಿಕ್ಕೆ ಸಿಗ್ತಾನೆ, ಮಧ್ಯಾಹ್ನ ಸೂರ್ಯ ನೋಡ್ಲಿಕ್ಕೆ ಆಗುವುದಿಲ್ಲ, ಸಂಜೆ ಸೂರ್ಯ ಭಾರಿ ಚಂದಿರ್ತಾನೆ. ಈ ಬದಲಾವಣೆ ಹೊರಗಿಂದ ಬಂದದ್ದು ಅವನಲ್ಲಿ ಆಗಿವೆಯೋ ಏನ್ರಿ? ಅವನಲ್ಲಿ ಆಗಿವೆ. ಅದು ವಾದಿಗಿದಿ ಬಿಡ್ರಿ, ಇಲ್ಲಿ ಹೇಳ್ರಿ, ಉದಾಹರಣೆ ಹೇಳ್ರಿ. ಅವನಲ್ಲಿ ಆಗಿವಲ್ಲ, ಅವನು ಯಾರು? ಪ್ರಕಾಶ ಸ್ವರೂಪ. ಆದರೂ ಅವನಲ್ಲಿ ಬೇರೆ ಬೇರೆ ಆಗಿರೋ, ವಿಚಿತ್ರ ವಿಚಿತ್ರವಾಗಿ ಸೂರ್ಯ ಕಾಣ್ತಾನೋ ಇಲ್ಲೋ? ಹಾಟ್ ಸೂರ್ಯ, ಸೂರ್ಯ ಕೂಲ್ ಸೂರ್ಯ. ನಾನು ಕಲ್ಪನೆ ಮಾಡ್ಕೋತೀನಿ ಸುಮ್ಮನೆ, ಆ ಕೈಲಾಸ ಪರ್ವತ ಇದೆಯಲ್ಲ ಮಾನಸರೋವರ ಮೇಲೆ, ಆ ಕೈಲಾಸ ಪರ್ವತ ಹತ್ರ ಹೋದದ್ದಾದರೆ ಸೂರ್ಯ ಹೇಗಿರ್ತಾನೆ? ಬಿಸಿ ಇರ್ತಾನೋ ತಂಪಿರ್ತಾನೋ ಅಂತ ನನ್ನ ಪ್ರಶ್ನೆ. ಡೌಟ್ ಮೈನಸ್ ಫೋರ್ ಅದರಿಂದಾಗಿ ಆ ಪರತಂತ್ರ ಅವನಿಗೆ ಪ್ರವೇಶ ಆಗ್ಬಿಡ್ತು. ಏನು ಸೊ ಜ್ಞಪ್ತಿಯ ಸ್ವಭಾವದಲ್ಲೇ ಬದಲಾವಣೆ ಆಗ್ತಿರ್ಬೋದಲ್ಲ, ಅದಕ್ಕಾಗಿ ಪ್ರಪಂಚ ಎಷ್ಟು ವಿಚಿತ್ರ ವಿಚಿತ್ರ ಕಾಣ್ತಿರ್ಬೋದಲ್ಲ ಅನ್ನುವಂಥದ್ದು ವಾದಿಯ ವಾದ. ಗೊತ್ತಾ? ನ ಹಿ ಪ್ರಜ್ಞಪ್ತಿ ಹಿ ಪ್ರಕಾಶ ಮಾತ್ರ ಸ್ವರೂಪಾಯ ನೀಲಪೀತಾದಿ ಬಾಹ್ಯ ಆಲಂಬನ ವೈಚಿತ್ರ್ಯಂ ಅಂತರೇನ ಸ್ವಭಾವಭೇದೇನೈವ ವೈಚಿತ್ರ್ಯಂ ಸಂಭವತಿ. ಸ್ವಭಾವದಲ್ಲಿಯೇ ವಿಚಿತ್ರ ವಿಚಿತ್ರವಾಗಿ ಇದು ಆಗ್ತಾ ಇದೆ. ಹೇಗಪ್ಪ ಅಂದರೆ ಸ್ಫಟಿಕ ಉದಾಹರಣೆ ಕೊಡ್ತೇನೆ, ನಾ ಸೂರ್ಯನ್ನೆಲ್ಲ ಸ್ಫಟಿಕ ಉದಾಹರಣೆ ಕೊಡ್ತಾರೆ. ಸ್ಫಟಿಕಸ್ಯ ಇವ ನೀಲಾದಿ ಉಪಾಧಿ ಆಶ್ರಯೈಹಿ ವಿನಾ ವೈಚಿತ್ರ್ಯಂ ನ ಘಟತೆ ಇತಿ ಅಭಿಪ್ರಾಯಃ. ಸ್ಫಟಿಕ ಕೆಲವು ಸಲ ಕಪ್ಪಾಗಿ ಕಾಣಿಸ್ತದೆ, ಕೆಲವು ಸಲ ಹಳದಿಯಾಗಿ ಕಾಣಿಸ್ತದೆ, ಕೆಲವು ಸಲ ಕೆಂಪಾಗಿ ಕಾಣಿಸ್ತದೆ. ಇವು ಉಪಾಧಿಗಳ ಆಶ್ರಯ ಇಲ್ಲದೇ ಇವು ಹೇಗೆ ಕಾಣಲಿಕ್ಕೆ ಸಾಧ್ಯ? ಅಲ್ಲಿ ಸ್ಫಟಿಕದ ಪಕ್ಕದಲ್ಲಿ ಕೆಂಪು ಹೂ ಇಟ್ಟರೆ ಸ್ಫಟಿಕ ಹೇಗಿರ್ತದೆ? ಕೆಂಪಿರ್ತದೆ. ಸೊ ಆ ಕೆಂಪು ಯಾವುದ್ರ ಲಕ್ಷಣ? ಹೂವಿನ ಲಕ್ಷಣ. ಹೂವಿನ ಲಕ್ಷಣ ಆಗಿದ್ದರೂ ಕೂಡ ಆ ಹೂವಿನ ಲಕ್ಷಣವಾದಂತಹ ಕೆಂಪು ಬಣ್ಣ ಈಗ ಇಂಪೋರ್ಟ್ ಆಯಿತು. ಎಲ್ಲಿ ಇಂಪೋರ್ಟ್ ಆಯಿತು? ಅದನ್ನು ತಂದುಕೊಳ್ಳಾಯಿತು. ತಂದುಕೊಂಡಿದ್ದಕ್ಕಾಗಿ ಆ ವಿಚಿತ್ರ ವಿಚಿತ್ರ ಅಂದರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಆಗಿ ನಾವು ಕಾಣ್ತಾ ಇವೆ. ಆದ್ದರಿಂದ ಈ ಜಗತ್ತು ಭೇದಗಳಿಂದ ಕೂಡಿದಂಥ ಈ ಜಗತ್ತು ಜ್ಞಪ್ತಿಯಲ್ಲಿ ಕೂಡಿಕೊಂಡಿದೆ. ಇದು ಅವನ ಸಿದ್ಧಾಂತ, ಇದು ಕೂಡಿಕೊಂಡಿದೆ. ಇತಶ್ಚ ಪರತಂತ ಆಶ್ರಯಸ್ಯ ಬಾಹ್ಯ ಅರ್ಥಸ್ಯ ಜ್ಞಾನ ವ್ಯತಿರಿಕ್ತಸ್ಯ ಅಸ್ತಿತ. ಜ್ಞಪ್ತಿಯನ್ನು ಹೊರತುಪಡಿಸಿ ಹೊರಗೆ ವಿಷಯ ವಸ್ತುಗಳು ಪದಾರ್ಥಗಳು ಇವೆ ಎನ್ನುವುದು ಈ ರೀತಿಯಿಂದಲೂ ನಿರ್ಣಯಿಸ್ಲಿಕ್ಕೆ ಆಗ್ತದೆ. ಇತಶ್ಚ ಈ ರೀತಿಯಲ್ಲಿಯೂ ಕೂಡ ನಿರ್ಣಯಿಸ್ಲಿಕ್ಕೆ ಆಗ್ತದೆ. ಏನು ಅಂತಂದರೆ ಪರತಂತ ಆಶ್ರಯಸ್ಯ ಬಾಹ್ಯಾರ್ಥಸ್ಯ ಜ್ಞಾನ ವ್ಯತಿರಿಕ್ತಸ್ಯ ಅಸ್ತಿತ. ಜ್ಞಾನ ಜ್ಞಪ್ತಿಯನ್ನು ಹೊರತುಪಡಿಸಿರುವಂತಹ ಬಾಹ್ಯವೇ ಆದಂತಹ ಪರತಂತ್ರವಾದಂತಹ ಅವೆಲ್ಲವೂ ಕೂಡ ಅಸ್ತಿತ ಇವೆ ಎನ್ನುವುದೇ ಸಿದ್ಧವಾಗುತ್ತದೆ ಈ ಕಾರಣದಿಂದಲೂ. ಹಾಗಾದ್ರೆ ಏನದು ಕಾರಣ ಹೇಳ್ತಾರೆ, ಬಹಳ ಚಂದಿದೆ ಕೇಳ್ಕೊಳ್ಳಿ. ಸಂಕ್ಲೇಶನಂ ಸಂಕ್ಲೇಶಃ ದುಃಖಂ ಇತ್ಯರ್ಥಃ. ಪ್ರಪಂಚದಲ್ಲಿ ದುಃಖದನೋ ಇಲ್ಲ, ಸಂಕ್ಲೇಶ ಅಂದರೆ ದುಃಖ, ಪ್ರಪಂಚದಲ್ಲಿ ದುಃಖದನೋ ಇಲ್ಲ. ದುಃಖ ಇಂಪೋರ್ಟ್ ಮಾಡ್ತಾರೆ ಯಾರಾದರೆ, ಯಾರಾದರೂ ಸ್ವಾಗತ ಮಾಡ್ತಾರ ಹೇಳ್ತಾರೆ ಸಂಕ್ಲೇಶನಂ. ಏನು ಸಂಕ್ಲೇಶ ಅಂದರೆ ದುಃಖಂ ಇತ್ಯರ್ಥ. ಈ ದುಃಖ ಅನ್ನುವಂಥದ್ದು ಉಪಲಭ್ಯತೆ, ಇದು ನಮಗೆಲ್ಲರಿಗೂ ಪ್ರಾಪ್ತವಾಗ್ತದೆ. ಹೌದೋ, ಭಾಷೆ ನೋಡಿ. ಉಪಲಭ್ಯತೆಹಿ ಅಗ್ನಿದಾಹಾದಿ ನಿಮಿತ್ತಂ ದುಃಖಂ. ಈಗ ಅಗ್ನಿಯದೆ ಅಗ್ನಿಯನ್ನು ಮುಟ್ಟಿದ್ದೇ ಆದರೆ ಕೈ ಸುಡುತ್ತದೆ, ದಾಹ ಇದೆ. ಈ ದಾಹದಿಂದ ಏನಾಯ್ತು, ಈಗ ದುಃಖ ಆಯಿತು. ಪಾಪ, ಈ ದುಃಖಕ್ಕೆ ಕಾರಣ ಏನು? ದಾಹ. ದಾಹಕ್ಕೆ ಕಾರಣ ಏನು? ಅಗ್ನಿ. ಅಗ್ನಿ ಇದೆಯೋ ಇಲ್ಲೋ? ಇದನ್ನು ಅನುಭವಿಸಿದ್ದಾರು ಜ್ಞಪ್ತಿ. ಆದ್ದರಿಂದ ಅಲ್ಲಿದ್ದ ಅಗ್ನಿ ಯಾರ ಜೊತೆ ಕುಡ್ಕೊಂಡಿದೆ? ಜ್ಞಪ್ತಿಯಲ್ಲಿ ಕುಡ್ಕೊಂಡಿದೆ. ಅಗ್ನಿದಾಹಾದಿ ದುಃಖಂ. ಏನಪ್ಪ ಅಗ್ನಿದಾಹಾದಿ ಅಂದರೆ, ಅಗ್ನಿ ಆದಿ ಬಾಹ್ಯಂ ದಾಹಾದಿ ನಿಮಿತ್ತಂ ವಿಜ್ಞಾನ ವ್ಯತಿರಿಕ್ತಂ. ಭಾಷೆ ನೋಡ್ಕೊಳ್ಳಿ. ಯದಿ ಅಗ್ನ್ಯಾದಿ ಬಾಹ್ಯಂ ದಾಹಾದಿ ನಿಮಿತ್ತಂ ವಿಜ್ಞಾನ ವ್ಯತಿರಿಕ್ತಂ ನ ಸ್ಯಾತ್ ತತಃ ದಾಹಾದಿ ದುಃಖಂ ನ ಉಪಲಭ್ಯೇತ. ಹೊರಗೆ ಈ ಅಗ್ನಿ ಅನ್ನುವುದು ಇಲ್ಲವೇ ಇಲ್ಲವಾಗಿದ್ದಲ್ಲಿ, ದುಃಖ ಎನ್ನುವುದು ಇಲ್ಲವೇ ಇಲ್ಲವಾಗಿದ್ದಲ್ಲಿ, ಅದು ವಸ್ತು ಪದಾರ್ಥ ದಾಹ ಸುಡುವಿಕೆ ಅನ್ನೋದು ಇಲ್ಲವೇ ಇಲ್ಲವಾಗಿದ್ದಲ್ಲಿ ದುಃಖ ಅನ್ನೋದು ಇರ್ತಿದ್ದೇ ಇಲ್ಲ. ಮತ್ತು ನೀವು ಅವಾಗ ಹೇಳಬೇಕಾದ್ರೆ ಜ್ಞಪ್ತಿ ಜ್ಞಪ್ತಿ ಮಾತ್ರವಾಗಿದ್ದಾನೆ, ಅವನ ಜೊತೆ ಯಾವ ಕುಡ್ಕೊಳ್ಳೋದಿಲ್ಲ, ಅವನು ಯಾವ ಜೊತೆ ಕುಡ್ಕೊಳ್ಳೋದಿಲ್ಲ ಹೇಳಬೇಕಾದ್ರೆ. ಆದರೆ ಪ್ರಾಕ್ಟಿಕಲ್ ಹಾಗಿಲ್ಲ. ಏನಿದೆ ವಾಸ್ತವಿಕತೆಯಲ್ಲಿ, ನಮಗೆ ದುಃಖಗಳಿವೆ. ಯಾವುಗಳಿಂದ? ಈ ಸುಡುವಿಕೆ ಇತ್ಯಾದಿಗಳಿಂದ ದುಃಖ ಇದೆ. ಯಾವ ಸುಡುವಿಕೆ? ಅಗ್ನಿಯ ಸುಡುವಿಕೆಯಿಂದ ನಮಗೆ ದುಃಖ ಇದೆ. ಆದ್ದರಿಂದ ಅಗ್ನಿ ಇದೆಯೋ ಇಲ್ಲೋ? ಇದೆ. ಆದ್ದರಿಂದ ಆ ಇದ್ದ ಅಗ್ನಿ ಇದ್ದಲ್ಲೇ ಇಲ್ಲ ನೋಡ್ರಿ, ಅದು ಯಾರ ಜೊತೆ ಕುಡ್ಕೊಂಡಿದೆ? ನೆಪ್ ಜೊತೆ ಕುಡ್ಕೊಂಡಿದೆ. ಜಗತ್ ಸತ್ಯಂ ಅಂತ ಹೇಳಬೇಕಾಗಿದೆ ಅವನಿಗೆ. ಇಲ್ಲಿ ಗೌಡಪಾದರಿಗೆ ಅದನ್ನು ಏನು ಮಾಡಬೇಕಾಗಿದೆ? ಜೀವನೂ ಸತ್ಯ ಅಲ್ಲ, ಜಗತ್ತು ಸತ್ಯ ಅಲ್ಲ, ಇವುಗಳಲ್ಲಿ ಯಾವುದೂ ವಾಸ್ತವಿಕತೆ ಇಲ್ಲ, ಇವು ಆಭಾಸ ಮಾತ್ರ, ತೋರಿಕೆ ಮಾತ್ರ ಅಂತ ಗೌಡಪಾದರು ಸಿದ್ಧ ಮಾಡಬೇಕಾಗಿದೆ. ಭಗವತ್ಪಾದರು ಅದಕ್ಕೆ ಮಾರ್ಗದರ್ಶನ ಕೊಡ್ತಾರೆ. ಇಷ್ಟಿರೋದು. ಯದಿ ಅಗ್ನಿ ಆದಿ ಬಾಹ್ಯಂ ದಾಹಾದಿ ನಿಮಿತ್ತಂ ವಿಜ್ಞಾನ ವ್ಯತಿರಿಕ್ತಂ ನ ಸ್ಯಾತ್. ಇವೆಲ್ಲವೂ ಇಲ್ಲವೇ ಇಲ್ಲವಾಗಿದ್ದರೆ ತತಃ ದಾಹಾದಿ ದುಃಖಂ ನ ಉಪಲಭ್ಯೇತ. ಈ ಸುಡುವಿಕೆ ಇತ್ಯಾದಿ ದುಃಖಗಳು ನಮಗೆ ಲಭ್ಯವೇ ಇರ್ತಲಿಕ್ಕಿಲ್ಲ. ಅವೆಲ್ಲವೂ ನಮಗೆ ಲಭ್ಯ ಯಾಕಿವೆ? ಯಾಕೆಂದರೆ ಅವು ಇವೆ. ಅವು ಇವೆ ಅಂದರೆ ಎಲ್ಲಿವೆ? ಹೊರಗಡೆ ಇವೆ. ನಮಗೆ ಯಾಕೆ ಲಭ್ಯ ಆಗಬೇಕು? ಅವು ನಮ್ಮ ಜೊತೆ ಕುಡ್ಕೊಂಡವೆ. ಅದೇನು ಉಪಲಭ್ಯತೆ ತೂ ಭಾಷ್ಯ ಉಪಲಭ್ಯತೆ ತೂ ಅತಃ ತೇನ ಮನ್ಯಾಮಹೇ ಅಸ್ತಿ ಬಾಹ್ಯ ಅರ್ಥ ಇತಿ. ಆದ್ದರಿಂದ ನಾವು ಸಿದ್ಧಾಂತಕ್ಕೆ ಬರಲೇಬೇಕಾಗ್ತದೆ. ಏನು ಅಂದರೆ, ಬಾಹ್ಯದಲ್ಲಿ ವಿಷಯಗಳು, ಪದಾರ್ಥಗಳು, ಉಪಾಧಿಗಳು, ಬಣ್ಣಗಳು, ರೂಪಗಳು ಎಲ್ಲವೂ ಕೂಡ ಇವೆ. ಮನ್ಯಾಮಹೇ, ಏನು ಮನ್ಯಾಮಹೇ? ಬಾಹ್ಯ ಅರ್ಥ ಅಸ್ತಿ, ಹೊರಗಡೆ ವಸ್ತುಗಳು ಪದಾರ್ಥಗಳು ಇವೆ ಇತಿ. ನ ಹಿ ವಿಜ್ಞಾನ ಮಾತ್ರೇ ಸಂಕ್ಲೇಶ ಯುಕ್ತ ಅನ್ಯತ್ರ ಅದರ್ಶನಾತ್ ಇತಿ ಅಭಿಪ್ರಾಯಃ. ವಿಜ್ಞಾನ ಮಾತ್ರನಾಗಿದ್ದದ್ದೇ ಆದಂತಹ ಜ್ಞಪ್ತಿ ಮಾತ್ರವೇ ಆಗಿದ್ದಂತಹ ಸತ್ಯವಾಗಿದ್ದರೆ ಸಂಕ್ಲೇಶ ನ ಯುಕ್ತ, ದುಃಖ ಅನ್ನೋದು ಆಗತ್ತಿದ್ದಿಲ್ಲ. ಅನ್ಯತ್ರ ಅದರ್ಶನಾಥ, ಅದು ಹೊರಗಡೆ ಮತ್ತೊಂದೆಲ್ಲೂ ಇಲ್ಲ, ಅದು ಇವನ ಜೊತೆನೇ ಇದೆ. ಇವನ ಜೊತೆನೇ ಇದ್ದರಿಂದಾಗಿ ದುಃಖ ಆಗ್ತದೆ. ಯಾಕಾಗ್ತದೆ? ಆ ದಾಹದಿಂದ ದುಃಖ ಆಗ್ತದೆ. ಆ ದಾಹ ಯಾವುದ್ರದ್ದು? ಹೊರಗಿರುವಂತಹ ಅಗ್ನಿ ಇದು. ಅದನ್ನು ಹೊರಗಿರುವಂಥ ಅಗ್ನಿ ಪದಾರ್ಥ ಸತ್ಯ, ಆ ದಾಹ ಸತ್ಯ. ಆ ದಾಹ ಇವನ ಜೊತೆ ಕೂಡ್ಕೊಂಡದ್ದು ಸತ್ಯ. ಅದರಲ್ಲಿ ಇವನು ನೋಮೋರ್ ಜ್ಞಪ್ತಿ, ಇವನೇನಾಗಿದ್ದಾನೆ? ಜೀವ. ಇವನು ಯಾವತ್ತಿಗೂ ಜೀವನೇ, ಕಾಯಂ ಜೀವ. ಬೇಕಾದ್ರೆ ಎಲ್ಲ ಸೇರಿಸ್ಕೊಳ್ರಿ. ಯಾವತ್ತಿನಿಂದ ಜೀವ ಇವ? ಅನಾದಿ ಕಾಲದಿಂದಲೂ ಜೀವ. ಇವನಿಗೆ ಬಿಡುಗಡೆ ಉಂಟಾ? ಭಗವಂತನ ಹತ್ರ ಹೋಗೋದೊಂದೇ ಬಿಡುಗಡೆ ಅವನಿಗೆ. ಭಗವಂತನ ಹತ್ರ ಹೋದ್ರೆ ಏನು ಮಾಡಬೇಕು? ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಬಿಡುಗಡೆ ಆಯ್ತಲ್ಲ ಅಂತೇಳಿ. ಸಾಯುಧ್ಯ, ಸಾಮೀಪ್ಯ, ಸಾರೋಪ್ಯ, ಸಾಲೋಕ್ಯ ಎಲ್ಲ ಹೊಂದಬೇಕು. ವೈಕುಂಠ ಏಕಾದಶಿ ದಿವಸನೇ ಆಗಬೇಕು, ಅದೆಲ್ಲ ಬೇರೆ ದಿವಸ ಆಗಬೇಕು. ಅತ್ರ ಉಚ್ಯತೆ, ಅರ್ಥ ಆಯ್ತೇನ್ರಿ? ನಿಮ್ಮ ನಿಮ್ಮ ನಿಮ್ಮ ಅಳಿಯಂದ್ರ ಮಹಿಮಾ ಇದು. ಯಾ ಏನು ಏನು ಹಠ ಮಾಡ್ತಾರೆ ಗೊತ್ತಾ? ಯಪ್ಪ, ಇದು ನಾವು ಇದಕ್ಕೆ ಧಾರವಾಡ ಭಾಷೆಯಲ್ಲಿ ಮಂಡುತನ ಅಂತ ಹೇಳ್ತೀವಿ. ಮಂಡ ಹಠ. ದೇ ಸೀ ದಿ ಟ್ರುತ್ ಬಟ್ ಅನೇಬಲ್ ಟು ಎಕ್ಸೆಪ್ಟ್, ರಿಲಕ್ಟೆಂಟ್ ಟು ಎಕ್ಸೆಪ್ಟ್, ಡೆಲಿಬ್ರೇಟ್ಲಿ ರಿಲಕ್ಟೆಂಟ್. ದ್ವೇಷ ಸಾಧಿಸಬೇಕು ಅನ್ನೋದೇ ಅವರ ಉದ್ದೇಶ, ಇನ್ನೊಂದೇನಿಲ್ಲ. ಕಾಂಟ್ ಹೆಲ್ಪ್. ಕಾಲಾಂತರದಲ್ಲಿ ನಮ್ಮ ಹುಡುಗಿನೂ ಹಂಗೆ ಆಗ್ಬಿಡ್ತಾವೆ ಅವ್ರ ಮನೆ ಸೇರಿದ ಮೇಲೆ. ಹೌದಾ? ಆ ವೆರಿ ಗುಡ್. ಇಲ್ಲ, ಹಂಗೆ ಆಗುದಂತೆ. ಒಂಥರ ಮತಾಂತರ. ಡೌಟ್ ಅನ್ಸ್ಬಿಡ್ತಲ್ಲ. ಆ ಕಾರಣಕ್ಕೆ ನಮ್ಮ ಮಗನಿಗೆ ಹುಡುಗಿ ನೋಡಕ್ಕಂದ್ರೆ ಭಯ ಆಗ್ತದೆ. ಅಯ್ಯೋ ಈ ನೋಡಿ, ಪ್ರತ್ಯಕ್ಷವಾಗಿ ವಿಷಯಗಳು ಎದುರುಗಡೆ ಇಟ್ಕೊಂಡು ಜಿಜ್ಞಾಸ ಮಾಡಿ ಎಲ್ಲ ಮಾಡಿದರೂ ಕೂಡ ಅವರು ಒಪ್ಪದೆ. ವಿಜ್ಞಾನ ಮಾತ್ರೇ ಚೇತ ಜ್ಞಪ್ತಿಯೇ ಜ್ಞಪ್ತಿ ಮಾತ್ರವಾಗಿದೆ ಅಂತ ಆಗಿದ್ದಾದರೆ ಇವನೇ ದುಃಖವು ನ ಯುಕ್ತ, ಇವನು ದುಃಖವಾಗಲೇಬಾರದು. ಆದ್ದರಿಂದ ಇವನು ದುಃಖ ಇದೆ. ಯಾಕಿದೆ ಗೊತ್ತಾ ದುಃಖ ಇವನಿಗೆ? ಹೊರಗಡೆ ವಿಷಯ ವಸ್ತುಗಳು ದಾಹ ಅಗ್ನಿ ಇತ್ಯಾದಿಗಳಿವೆ. ಅರ್ಥ, ಅಲ್ಲಿ ಶಬ್ದ ಹಾಕಿದ್ದು ಅರ್ಥ, ಅವೆಲ್ಲವೂ ಇದ್ದರಿಂದಾಗಿ ಇವನ ಜೊತೆ ಕೂಡ್ಕೊಂಡವೆ. ಇದರಿಂದಾಗಿ ದುಃಖ ಇದೆ, ನೋವಿದೆ. ಏನು ನೀವು ಜಗತ್ತಿಲ್ಲ, ಹಾಗಿಲ್ಲ, ಹೀಗಿಲ್ಲ, ವಸ್ತು ಇಲ್ಲ, ಪದಾರ್ಥ ಇಲ್ಲ ಅಂತ ನೀವು ಹೇಳ್ತೀರಿ? ಅತ್ರ ಉಚ್ಯತೆ ಪ್ರಜ್ಞಪ್ತೇ ಸ ನಿಮಿತ್ತತ್ವಂ. ಇಷ್ಯತೆ ಯುಕ್ತಿ ದರ್ಶನಾತ್ ನಿಮಿತ್ತಸ್ಯ ನಿಮಿತ್ತತ್ವಂ ಇಷ್ಯತೆ ಭೂತ ದರ್ಶನಾತ್ ಪ್ರಜ್ಞಪ್ತೇ ಸ ನಿಮಿತ್ತತ್ವಂ ಇಷ್ಯತೆ ಯುಕ್ತಿ ದರ್ಶನಾತ್ ನಿಮಿತ್ತಸ್ಯ ನಿಮಿತ್ತತ್ವಂ ಇಷ್ಯತೆ ಭೂತ ದರ್ಶನಾತ್. ಏನಪ್ಪ ಮಿಸ್ಟರ್ ವಾದಿ, ನಿನ್ನ ವಿಶಿಷ್ಟವಾದ ಮಾತುಗಳಿಂದ ನಿನ್ನದೇ ಆದಂತಹ ಯುಕ್ತಿಯನ್ನು, ಇದೆಲ್ಲ ಯುಕ್ತಿ ನೋಡ್ರಿ, ಏನು ಅಂದರೆ ವಸ್ತುವಿಗೆ ವಸ್ತುವಿದೆ ಅಂತ ಸ್ವಭಾವ ಸುಡುವಿಕೆ ಇದೆ, ಆ ಸುಡುವಿಕೆಯ ಸ್ವಭಾವ ಅದು ಇಂದ್ರಿಯ ಸ್ಪರ್ಶದಿಂದಾಗಿ ಅದು ಕೂಡಿಕೊಳ್ಳುತ್ತದೆ, ಹೀಗಾಗಿ ಹೊರಗೆ ವಸ್ತುಗಳಿಗಿಲ್ಲ ಅಂತ ಹೇಗೆ ಹೇಳ್ತೀರಿ, ಮತ್ತು ಜ್ಞಪ್ತಿ ಜ್ಞಪ್ತಿ ಮಾತ್ರ ಅಂತ ಹೆಂಗೆ ಹೇಳ್ತೀರಿ, ಅದು ಪ್ರಜ್ಞಪ್ತಿ ಆಗಿದ್ದು ಸತ್ಯ, ಜ್ಞಪ್ತಿಯು ಪ್ರಜ್ಞಪ್ತಿ ಆಗಿದ್ದು ಸತ್ಯ. ಪ್ರಜ್ಞಪ್ತಿ ಯಾಕಾಯಿತು, ದುಃಖ ಕೂಡ್ಕೊಂತು, ದುಃಖ ಯಾಕೆ ಕೂಡ್ಕೊಂತು, ದುಃಖ ಇದೆ, ಹಾಂ ದುಃಖ ಇದೆ. ಒಂದು ವೇಳೆ ಪ್ರಜ್ಞಪ್ತಿ ಆಗದೆ ಜ್ಞಪ್ತಿ ಜ್ಞಪ್ತಿ ಮಾತ್ರವಾಗಿತ್ತು ಅಂತಂದರೆ, ಹೊರಗಡೆ ಯಾವ ವಸ್ತುಗಳು ಇಲ್ಲ ಅಂತಂದರೆ ದುಃಖ ಅನ್ನೋಂಥ ಸಾಧ್ಯತೆಯೇ ಇಲ್ಲ. ಅದೇ ನಾಶ ಅಂತ ಶಬ್ದ ಬಂದಿತ್ತು ನೋಡಿ, ಎಲ್ಲವೂ ದ್ವಯ ನಾಶ ಆಗಿಬಿಡ್ತದೆ. ಮರ ಮರ ಅಲ್ಲ, ತೆಂಗಿನ ಮರ ತೆಂಗಿನ ಮರ ಅಲ್ಲ, ಅಡಿಕೆ ಮರ ಅಡಿಕೆ ಮರ ಅಲ್ಲ, ಯಾವ ಮರಗಳು ಮರಗಳು, ಭಿತ್ತೆ ವಿಚಿತ್ರ ವಿಚಿತ್ರ, ಭೇದ ಭೇದ, ನಾಯಿ ನಾಯಿ ಅಲ್ಲ, ಯಾವ ಯಾವ ಭೇದಗಳು ನಮಗೆ ಕಂಡ, ಯಾಕೆ ಅರಿವು ಮಾತ್ರ ತಾನೇ ನಾವು, ಯಾರಿಗಾರು ಹೋಗಿ ಹೇಳ್ರಿ ಕಥೆನ, ನಾವು ಅರಿವು ಮಾತ್ರ, ನಾವು ಅರಿವು ಮಾತ್ರ ಅಲ್ವೇ ಅಲ್ಲ, ನಾವು ಪ್ರಜ್ಞಪ್ತಿಗಳು. ಅದೇ ಎಕ್ಸ್ಟೆಂಡೆಡ್ ಅರ್ಥ ಏನಂದ್ರೆ ಜೀವಗಳು ಅಂತ ಅರ್ಥ. ಹಾಂ, ಯಾವ ಹೇಳ್ತಾನೆ ಸಚ್ಚಿದಾನಂದ ಆತ್ಮ, ಒಂದೇ ಸುಮ್ಮನೆ ಉದ್ದಾಡ್ತಾ ಹೇಳುತ್ತೀರ ಹಂಗೆ, ಇಲ್ಲ ಇದೇ ಸತ್ಯ, ಪ್ರಜ್ಞಪ್ತಿನೇ ಸತ್ಯ. ಪ್ರಜ್ಞಪ್ತೇ ಸ ನಿಮಿತ್ತತ್ವ ಯುಕ್ತಿ ದರ್ಶನಾತಿಷ್ಯತೆ, ನಿಮ್ಮದೇ ಆದಂಥ ಯುಕ್ತಿಯನ್ನು ಬಳಸಿ ನೀವನ್ನು ಹೇಳಿದಿರಿ, ನಾವು ಹೇಳ್ತೇವೆ ಕೇಳಿ. ಏನು ನಿಮ್ಮದು ನೀವು ಬಳಸಿದ ಯುಕ್ತಿ ಏನು ಅಂದರೆ, ಹೊರಗಿರುವ ವಿಷಯ ವಸ್ತುಗಳು ನಿಮಿತ್ತವಾಗಿ ನಮ್ಮ ಒಳಗೆ ಪ್ರವೇಶವಾಗಿವೆ, ಯಾರಲ್ಲಿ ಜ್ಞಪ್ತಿಯಲ್ಲಿ ಪ್ರವೇಶವಾಗಿವೆ. ಒಂದು ತೂಕ ನಾ ಒಪ್ಪಿಕೊಂಡೆ ಅಂತ ಇಟ್ಕೊಳ್ರಿ, ಒಪ್ಪಿಕೊಂಡೆ, ಆ ನಿಮಿತ್ತ ಸತ್ಯವ? ಹೊರಗೆ ಇರುವ ನಿಮಿತ್ತವನ್ನು ನಿಮಿತ್ತ ಮಾಡಿಕೊಂಡು ನಮ್ಮ ಒಳಗೆ ಅದು ಸೇರಿಕೊಂಡಿತ್ತು ಅಂದರೆ, ಯಾವುದು ನಿಮಿತ್ತವಾಗಿದೆಯೋ ಆ ನಿಮಿತ್ತವು ಸತ್ಯವ? ನಿಮಿತ್ತಸ್ಯ ಅನಿಮಿತ್ತತ್ವ ಇಷ್ಯತೆ, ನೀವು ಸತ್ಯ ಅಂತ ನೋಡ್ತೀರಿ, ನಾವು ಅದು ಇಲ್ಲವೇ ಇಲ್ಲ ಅಂತ ಯಾಕೆ ನೋಡ್ತೀವಿ ಅನ್ನೋದಕ್ಕೆ ನಾವು ವಿವರಣೆ ಕೊಡ್ತೀನಿ. ಸನಿಮಿತ್ತತ್ವ ಅನಿಮಿತ್ತತ್ವ, ಯಾವುದು ನಿನಗೆ ಸನಿಮಿತ್ತತ್ವ ಆಗಿದೆಯೋ ಅದು ನಮಗೆ ಅದು ಇಲ್ಲವೇ ಇಲ್ಲ. ಘಟದಿಂದ ನೋವಾಗಿದೆ ನಿನಗೆ, ಘಟ ಇಲ್ಲೇ ಇಲ್ಲ, ಯಾಕೆ ನೋವು ಪಡ್ತೀಯೋ? ಅಶೋಚ್ಯ ನಾನು ಅಶೋಚಸ್ತು ಪ್ರಜ್ಞಾವಾದಾಂಶ ಭಾಷಸೆ, ಹೌದಾ? ನಾಸತೋ ವಿದ್ಯತೆ ಭಾವ. ಹಾಂ ಅಷ್ಟೇ, ಏನು ನೀವು ಮಾತಾಡ್ತೀಯ? ಘಟ ಇಲ್ಲೇ ಇಲ್ಲ. ಇಲ್ಲಿ ಚಿಂತನೆ ಮಾಡು, ಇಲ್ಲಿ ಚಿಂತನೆ ಮಾಡಬೇಡ, ಇಲ್ಲಿ ಘಟ ಇದೆ, ಇಲ್ಲಿ ಘಟ ಇಲ್ಲ. ಅಂದರೆ ಇಲ್ಲದೇ ಇರುವ ಘಟ ನಿನಗೆ ನೋವು ಹೆಂಗೆ ಕೊಡ್ತದೆ? ಅದನ್ನು ಯಾವುದು ನಿನಗೆ ಸನಿಮಿತ್ತವಾಗಿದೆಯೋ ಅದು ನಮಗೆ ಏನಾಗಿದೆ, ಅದು ಅನಿಮಿತ್ತ, ಹೌದು. ನಿಮಿತ್ತಸ್ಯ ಅನಿಮಿತ್ತತ್ವಂ ಇಷ್ಯತೆ. ಭೂತ ದರ್ಶನಾತ್ ಚಿಂತನೆಯಿಂದ ಸಾಕಷ್ಟು ಅದರ ಬಗ್ಗೆ ಆಲೋಚನೆ ಮಾಡಿ ನಾವು ಈ ಒಂದು ಸಿದ್ಧಾಂತಕ್ಕೆ ಬಂದಿದ್ದೀವಿ. ಏನು ಅಂತಂದರೆ ಅಲ್ಲಿ ಯಾವುದೇ ಪ್ರಕಾರದ ವಸ್ತುವಿನ ಅಸ್ತಿತ್ವವು ಇಲ್ಲ. ಸ್ವಲ್ಪ ಚಿಂತನೆ ಮಾಡೋಣ. ಹೊರಗೆ ಇರುವ ವಸ್ತು ಒಬ್ಬರು ಇದೆ ಅಂತ ಹೇಳ್ಬೋದು, ಒಬ್ಬರು ಇಲ್ಲ ಅಂತ ಹೇಳ್ಬೋದು. ಮೂಲಭೂತವಾಗಿ ಅವ್ರು ಹಾಗಿದೆ ಹಿಂಗಿದೆ ಹೆಂಗೆಂಗೋಗಿದೆ ಅಂತ ಏನೋ ಹೇಳಿದ್ರು ಕೂಡ ದಪ್ಪ ಇದೆ, ತಳಗಿದೆ, ದೊಡ್ಡದಿದೆ, ದುಂಡಗಿದೆ, ಚಪ್ಪಟೆ ಆಗಿದೆ ಅಂತ ಹೇಳ್ತಾರೆ. ಒಬ್ಬರ ಅದು ಇಲ್ಲವೇ ಇಲ್ಲ ಅಂತ ಒಬ್ರು ಹೇಳ್ತಾರೆ. ಇಟ್ಕೊಂಡು ಈಗ ಇದೆ ಅಂತ ಹೇಳೋರು ಕಾಲ ದೇಶದ ಮಿತಿಯೊಳಗೆ ಇದೆ ಅಂತ ಹೇಳ್ತಾರ, ಕಾಲ ದೇಶದ ಮಿತಿ ಬಿಟ್ಟು ಹೇಳ್ತಾರ? ಮಿತಿಯೊಳಗೆ ಇದೆ ಅಂತ ಹೇಳಿದ ಮೇಲೆ ಆ ಇದೆ ಅನ್ನುವಂಥದ್ದು ಕಾಲ ದೇಶ ಬದಲಾದಂತೆ ಅದು ಕೂಡ ಬದಲಾಗುತ್ತೆ. ಹಾಗರೆ ಯಾವುದು ಕ್ಷಣ ಕ್ಷಣವೂ ಬದಲಾಗ್ತಾ ಹೋಗ್ತದೆ ಅದರೊಳಗೆ ಯಾವುದನ್ನು ಇದೆ ಅಂತ ಹೇಳ್ತೀರಿ? ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ. ಮಣ್ಣು ಇದೆ ಅಂತ ಹೇಳ್ತೀರಾ? ಅಲ್ಲಿ ಮಣ್ಣಿನ ಮುದ್ದಿ ಇದೆ. ಮುದ್ದಿ ಇದೆ ಅಂತ ಹೇಳ್ತೀರಾ? ಬುದ್ಧಿಯಿಂದ ನೋಡ್ರಿ, ಅಲ್ಲಿ ಅಲ್ಲಿ ಏನಿದೆ? ಮಣ್ಣೇ ಇದೆ. ಇಲ್ಲ ಇಲ್ಲ, ಈಗದು ಮುದ್ದಿ ಆಗಿದ್ದು ಆಮೇಲೆ ಅದು ಮಡಿಕೆ ಆಗ್ತದೆ. ಮಣ್ಣೇ ಇದೆ. ಮಣ್ಣು ಮಣ್ಣು ಮಾತ್ರವಾಗಿ ಮೂರು ಕಾಲದಲ್ಲಿ ಇದೆ ವಿನಃ ಮಡಿಕೆ ಮಾತ್ರವಾಗಿ ಮೂರು ಕಾಲದಲ್ಲಿ ಇಲ್ಲ. ಕ್ಷಣ ಮಾತ್ರ ಮಡಿಕೆ ಇದೆ. ಪ್ರಾಕ್ ಅಭಾವ ಪ್ರಧ್ವಂಸ ಅಭಾವ. ಅದೀಗೇನು? ಕ್ಷಣ ಮಾತ್ರ ಭಾವ, ಕ್ಷಣ ಮಾತ್ರ ಇದೆ. ಮುಂಚೆ ಇದ್ದಿದ್ದಿಲ್ಲ, ನಾಶವಾದ ಮೇಲೆ ಇರೋದಿಲ್ಲ. ಓಕೆ, ಈ ದೇಶದಲ್ಲಿದೆ. ಇದೇ ಸಮಯದಲ್ಲಿ ಡೈನಿಂಗ್ ಹಾಲ್ನೊಳಗೆ ಇಲ್ಲ, ಇದು ಎಲ್ಲ ಹೋದರು. ಇಲ್ಲಿದೆ, ಇದೇ ಸಮಯದಲ್ಲಿ ಅಲ್ಲಿಲ್ಲ. ಇಷ್ಟು ಮಾತ್ರ ಇದೆ. ಇದಕ್ಕಿಂತ ಒಂದು ಒಂದು ಒಂದು ಎಳೆ ಕೂಡ ದೊಡ್ಡದಿಲ್ಲ. ಇದಕ್ಕಿಂತ ಒಂದು ಎಳೆ ಕೂಡ ಚಿಕ್ಕದಿಲ್ಲ. ಇದಕ್ಕೆ ಯಾವ ಮಿತಿ ಅಂತ ಹೇಳ್ತಾರೆ? ವಸ್ತು ಪರಿಮಿತಿ. ಕಾಲ ದೇಶ ವಸ್ತು. ವಸ್ತು ಪರಿಮಿತಿ ಅಂದರೆ ಇದು ಪೆನ್ ಅಲ್ಲ, ಇದು ಪೇಪರ್ ಅಲ್ಲ. ಹಾಗೆ ಏನಿದು? ಇದು ಮಡಿಕೆ. ಇದಕ್ಕೆ ವಸ್ತು ಪರಿಚ್ಛೇದ ಅಂತ. ದೇಶ ಪರಿಚ್ಛೇದ ಅಂತಂದರೆ ಇಷ್ಟು ಮಾತ್ರ ಇದೆ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇಲ್ಲ, ಇದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲ. ಇದೇನಿದು? ದೇಶ ಪರಿಚ್ಛೇದ. ಕಾಲ ಪರಿಚ್ಛೇದ ಅಂದರೆ ಮುಂಚೆ ಇದ್ದಿದ್ದಿಲ್ಲ, ನಂತರ ಇರು. ಹಾಗಾದ್ರೆ ಇಂತಹ ಈ ವಸ್ತುವನ್ನು ಇದೆ ಅಂತ ನೀ ಹೇಗೆ ಹೇಳ್ತೀಯ? ನೀ ಇದೆ ಅಂತ ಹೇಳೋದ್ರೊಳಗೆ ಅದು ಬದಲಾಗಿರ್ತದೆ. ಅದಕ್ಕೆ ನಾನು ಹೇಳಿದೆ, ಈ ಬದಲಾಗುವ ಇದೆಗಳಲ್ಲಿ ಯಾವ ಇದೆ ಅನ್ನೋದು ಇದೆ. ನಾನು ಕನ್ನಡನೇ ಕನ್ನಡ ನೋಡು. ಬದಲಾಗುವ ಅನೇಕ ಇದೆ ಇದೆ ಇದೆಗಳಲ್ಲಿ ಯಾವ ಇದೆ ಅನ್ನುವುದು ಇದೆ. ಯಾವುದು? ಏ ಇಲ್ಲೇ ಇಲ್ಲ, ಇಲ್ಲೇ ಇಲ್ಲ. ಇದ್ದ ಹಾಗೆ ಇಲ್ಲೇ ಇಲ್ಲ. ಯಾವ ನಿಮಿತ್ತವನ್ನು ಒಪ್ಪಿಕೊಂಡು ನೀನು ಕೂಡಿಕೊಂಡಿದೆ, ದುಃಖವಾಗಿದೆ, ಪ್ರಜ್ಞಪ್ತಿ ಆಗಿದೆ ಅಂತ ಹೇಳ್ತಾ ಇದೆಯೋ ಆ ನಿಮಿತ್ತವನ್ನು ನಾವು ಅದು ನಿಮಿತ್ತವೇ ಅಲ್ಲ ಅಂತ ಹೇಳ್ತೀವಿ. ನೀ ಪ್ರಜ್ಞಪ್ತಿಯನ್ನು ಸಿದ್ಧ ಮಾಡೀಗ. ಪಿಚ್ಚಿ ಎಲ್ಲೋ ಪಿಚ್ಚಿ ಇಲ್ಲ ಹೇಳೋ ಇಲ್ಲ ಇಲ್ಲ. ನೀವು ಹೇಳದಷ್ಟಕ್ಕೆ ಏನಾಗೋದಿದೆ? ನೀವು ಹೇಳದಷ್ಟಕ್ಕೆ ಏನಾಗೋದಿದೆ? ಏನಾಗೋದು ಬಿಡೋದು ನಮಗೆ ಸಂಬಂಧ ಇಲ್ಲ ಅಲ್ಲ, ನಾವು ಹಾಗೆ ಇಟ್ಕೋದು ಇಟ್ಕೋ. ನೀವು ಹೇಗೆ ಇಟ್ಕೋಬೇಕು ಅನ್ನಿಸ್ತದೋ ಹಾಗೆ ಇಟ್ಕೋ. ಏನು ಅನ್ನಿಸ್ತದೆ ನಿಮಗೆ ಅದು ಇದೆ ಇರಲಿ, ಅವನೇ ಬರ್ತಾನೆ. ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ನಮ್ಗೆ ಬಿಡುಗಡೆ ಆಗಬೇಕಾಗಿದ್ದಕ್ಕೆ ಅಲ್ಲ. ಅದು ಅದು ಅದ ಅಂತ ನೀವು ಒಪ್ಕೊಂಡ್ಮೇಲೆ ಅದು ಇದೆ ಅಂತ, ಅದು ನಿನ್ನ ಸಹಜತೆ ಅಂತ ಆಯಿತು. ಅದು ಸಹಜತೆ ಅಂದಮೇಲೆ ಬಿಡುಗಡೆಗೆ ಪ್ರಯತ್ನ ಯಾಕೆ ಮಾಡ್ತೀನಿ ನೀನು? ಫೀಲ್ ಹೋಮ್ಲಿ ಆ್ಯಂಡ್ ಲಿವ್ ಪರ್ಮನೆಂಟ್ಲಿ ವಿತ್ ಪ್ರಾಬ್ಲಮ್ ಅಲ್ಲ. ನೀವು ಹೇಳ ಕಂಪ್ಲೇಂಟ್ ಇರಬಾರ್ದು ರೀ. ಪ್ರತಿಯೊಬ್ಬರಿಗೂ ಕೂಡ ಸಂಸಾರದ ವಿಷಯದಲ್ಲಿ ಒಂದಿಲ್ಲ ಒಂದು ರೀತಿಯಾದಂತಹ ಇವೇ ಇಲ್ಲ ಇರಬಾರದು. ಇವೆ ಅಂತಂದರೆ ವಿರೋಧಗಳು, ವಿರೋಧಾಭಿಪ್ರಾಯಗಳು, ಅಸಹನೆಗಳು ಇವೆ ಅಂತಾಗಿದ್ದಾದರೆ ನಿಮ್ಮ ಸಹಜತೆಯೋ ಅಸಹಜತೆಯೋ? ಸಹಜತೆ. ಸಹಜತೆ ಆಗಿದ್ದರೆ ಅವು ಇರಬಾರ್ದು ಅಂತ ಅನಿಸ್ಬಾರ್ದಲ್ವಾ? ಸೂರ್ಯನ ಸಹಜತೆ ಏನು? ಆದರೂ ಪ್ರಕಾಶಮಯನಾದ ಸೂರ್ಯ ಇರಬಾರ್ದು ನೋಡಿ. ಯಾವತ್ತಿಗೂ ಕೂಡ ಕತ್ತಲೆ ಎಂದು ಕೂಡಿದ ಸೂರ್ಯ ಅನಿಸೋದೇ ಇಲ್ಲ ನಮಗೆ. ಏಕೆಂದರೆ ಪ್ರಕಾಶವು ಸೂರ್ಯನ ಸಹಜತೆ, ಸುಡುವಿಕೆ ಬೆಂಕಿಯ ಸಹಜತೆ, ಪ್ರವಹಿಸುವಿಕೆ ಇದು ನದಿಯ ಸಹಜತೆ. ಎಲ್ಲಿ ಕೆಳ ಕೆಳ ಮಟ್ಟ ಇದೆಯೋ ಅಲ್ಲಲ್ಲಿ ನೀರು ಹೋಗ್ತಾ ಇರುತ್ತೆ. ತ್ರಿಕಾಲ ಸತ್ಯ. ಮೂರು ಲೋಕಗಳಲ್ಲಿಯೂ ಒಂದು ವೇಳೆ ಅಕಸ್ಮಾತ್ ನೀರಿತ್ತು ಅಂದ್ರೆ ಆ ನೀರೆಲ್ಲ ಹೋಗ್ತದೆ? ಕೆಳಮಟ್ಟದಲ್ಲೇ ಹೋಗ್ತದೆ. ಭಗೀರಥ ಗಂಗೆಯನ್ನು ತಂದ, ಕೆಳಗಿನಿಂದ ಮೇಲೆ ತರಲಿಲ್ಲ, ಮೇಲಿನಿಂದ ಕೆಳಗೆ ತಂದ, ಕೆಳಮಟ್ಟ. ಈ ಸಹಜತೆಗಳನ್ನು ಯಾರಿಗೂ ಬದಲಿಸ್ಲಿಕ್ಕಾಗುವುದಿಲ್ಲ. ಮತ್ತು ನಿನಗೇನು ಅನ್ನಿಸ್ತದೆ ಸಂಸಾರ ಯಾಕೋ ಸಾಕಾಗಿದೆ ಅಂತ ಅನಿಸ್ತದೆ? ಯಾಕಪ್ಪ ಅನ್ನಿಸ್ಬೇಕಾದ್ರೆ ನೀನು ಸಹಜತೆ ಅಲ್ವೇ? ನೀನು ಇಟ್ಕೋತೀನಿ ಅಂತೀಯ, ಇಟ್ಕೋ, ನಾನು ಬೇಡ ಅನ್ನೋಂಗಿಲ್ಲ. ನಿನ್ನ ಕಂಟೆನ್ಷನ್ನು, ನಿನ್ನ ವಾದ, ನಿನ್ನ ನಿರ್ಣಯಗಳು, ನಿನ್ನ ನಿಶ್ಚಯಗಳು ನೀನೇ ಇಟ್ಕೋ. ಹೇಳ್ತಾರೆ ಮುಂದೆ ಭಾಷೆದಿದ್ದಿ, ಅವನಂತಾನೆ ಆಮೇಲೇನು ಅಂತಾನೆ. ಆಮೇಲೆ ಒಂದಿಷ್ಟು ಬಂದೇ ಬರ್ತೀಯ, ಮತ್ತೆ ನಾವು ಉಪನಿಷ್ ತೆಗಿತೀವಿ, ಮತ್ತೆ ನಾವು ಉಪದೇಶ ಮಾಡ್ತೀವಿ. ಇದಕ್ಕೆ ಹೆಚ್ಚಿಗೆ ಇನ್ನೇನಾಗೋದು? ಈಗ ನಿನ್ನ ಜೊತೆ ಮಾತಾಡ್ಕೋದು ಕೂತ್ಕೊಂಡು ಜಗಳಾಡಿಕೊಂಡು ನಿನ್ನ ಮನಸ್ಸು ಕೆಡಿಸ್ಕೊಂಡು ನನ್ನ ಮನಸ್ಸು ಕೆಡಿಸ್ಕೊಂಡು ಟೈಮನ್ನು ಎನರ್ಜಿಯನ್ನು ಹಾಳು ಮಾಡೋದಕ್ಕಿಂತ ನಿನ್ನ ಪಾಡಿ ನೀರು ನಮ್ಮ ಪಾಡಿ ನಾವಿರ್ತೇವೆ. ಅಯ್ಯೋ ಮುಂದೆ ಗತಿ ಏನೋ, ಮತ್ತೆ ವಾಪಸ್ ಬಾ. ಸಿದ್ಧಾಂತ ಅಂತ ನಾವು ಹೇಳ್ತೀವಿ ಕೇಳು ಅಂತ ನೋಡೋಣ ನಾಳೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ಶ್ರೀ ದಯಾನಂದ್ ಜೀ. ವ್ಯಾಸ ನಾರಾಯಣ ನಾರಾಯಣ ನಾರಾಯಣ.